योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಹಾಸನದ ನಿರುದ್ಯೋಗಿಗಳಿಗೊಂದು ಸುವರ್ಣ ಅವಕಾಶ. ಡಿಪ್ಲೊಮೋ ಮತ್ತು ಐಟಿಐನಲ್ಲಿ ಉತ್ತೀರ್ಣರಾದ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಷ್ಠಿತ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ. ಆಕರ್ಷಕ ವೇತನ, ಊಟದ ವ್ಯವಸ್ಥೆ ಹಾಗೂ ಸಾರಿಗೆ ಸೌಲಭ್ಯವೂ ಇರುತ್ತದೆ. ಸಂಪರ್ಕಿಸಿ ಸುರಕ್ಷಾ ಸೆಕ್ಯೂರಿಟಿ ಸರ್ವಿಸಸ್, ಪ್ರಶಾಂತ್ ಬಿಲ್ಡಿಂಗ್, ಆಪೋಸಿಟ್ ಟು ಗವರ್ನಮೆಂಟ್ ಬಾಯ್ಸ್ ಹೈಸ್ಕೂಲ್, ಆರ್ಸಿ ರೋಡ್, ಹಾಸನ. ಮೊಬೈಲ್ ಸಂಖ್ಯೆ 8888480000. ಮತ್ತೊಂದು ಸಂಖ್ಯೆ 9844002954. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸಪು ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಿಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ತಿಂಗಳ ಹುರುಳಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇತ್ತೀಚೆಗೆ ತೆಂಗು ಮತ್ತೆ ಅಡಿಕೆಯನ್ನ ನಾಟಿ ಮಾಡ್ತಕ್ಕಂಥವ್ರು, ತೋಟ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ತನ್ನದೇ ಆದಂತಹ ಕಾರಣಗಳು ಕೂಡ ಇದ್ದಾವೆ. ಸಾಮಾನ್ಯವಾಗಿ ಅಡಿಕೆ ಮತ್ತು ತೆಂಗನ್ನು ನಾಟಿ ಮಾಡಿದ ನಂತರ ಅದರಲ್ಲಿ ಬೇರೆ ಇನ್ಯಾವ ಬೆಳೆಯೂ ಬರುವುದಿಲ್ಲ ಅನ್ನುವಂಥದ್ದು ಅನೇಕ ರೈತರಲ್ಲಿ ಇರತಕ್ಕಂತಹ ಒಂದು ನಂಬಿಕೆ. ನಾಟಿ ಮಾಡಿದ ಒಂದು 3-4 ವರ್ಷ ಅಥವಾ 5-6 ವರ್ಷದವರೆಗೆ ನೆರಳು ಆವರಿಸುವವರೆಗೂ ಕೂಡ ಏನಾದರೂ ಒಂದಷ್ಟು ಅಂತರ್ಬೆಳೆ, ಮಿಶ್ರ ಬೆಳೆಗಳನ್ನು ಮಾಡಿಕೊಳ್ತಾರೆ. ಆ ನಂತರ ಸಂಪೂರ್ಣ ನೆರಳಾಗುತ್ತೆ, ಯಾವ ಬೆಳೆನೂ ಕೂಡ ಬರೋದಿಲ್ಲ. ಹಾಗಾಗಿ ಅಲ್ಲೇನು ಬೆಳೆಯೋದಕ್ಕೆ ಆಗೋದಿಲ್ಲ ಅನ್ನುವಂತಹ ನಂಬಿಕೆಯಿಂದಾಗಿ ಸಾಮಾನ್ಯವಾಗಿ ಯಾವ ರೈತರು ಕೂಡ ತೆಂಗು ಮತ್ತು ಅಡಿಕೆಯಲ್ಲಿ ಬೇರೆ ತರಹದ ಮಿಶ್ರ ಬೆಳೆಗಳನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ಈ ನೆರಳಿನಲ್ಲಿಯೂ ಕೂಡ ಕೆಲವೊಂದು ಬೆಳೆಗಳು ಬರುತ್ತೆ. ಅಂತಹ ಬೆಳೆಗಳಲ್ಲಿ ಈ ತಿಂಗಳ ಹುರುಳಿಯೂ ಕೂಡ ಒಂದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ನಮ್ಮ ಚಳಿಗಾಲ ಏನಿರುತ್ತೋ ಅದು ಕಳೆದ ನಂತರ ತಿಂಗಳ ಹುರುಳಿಯನ್ನ ಅಥವಾ ಬೀನ್ಸನ್ನ ಹಾಕಿಕೊಂಡ್ರೆ ಆ ನಂತರ ಅದು ಚೆನ್ನಾಗಿ ಬರುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ನಾವು ಬಿತ್ತನೆಯನ್ನ ಮಾಡಿದ್ರೆ ಏಪ್ರಿಲ್ ಕಡೆಯ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ಇದರ ಕೊಯ್ಲು ಪ್ರಾರಂಭ ಆಗುತ್ತೆ. ಆವಾಗ ಈ ಕಾಯಿಗೆ ಹೆಚ್ಚು ಬೇಡಿಕೆ ಇರುತ್ತೆ, ಒಳ್ಳೆಯ ಬೆಲೆಯೂ ಕೂಡ ಸಿಗುತ್ತೆ. ಈ ತರಹದ ಒಂದು ಕಾಯಕವನ್ನ ಅನೇಕ ವರ್ಷಗಳಿಂದ ಹಾಸನ ತಾಲೂಕಿನ ಮರ್ಕೂಲಿ ಗ್ರಾಮದ ಕೃಷಿಕರಾದ ಎಂಕೆ ಸತೀಶ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ತಿಂಗಳ ಹುರುಳಿಯನ್ನ ಯಾವಾಗಿನಿಂದ ಮತ್ತೆ ಹೇಗೆ ಬೆಳೀತಾರೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರಿಂದಾನೇ ಈಗ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸತೀಶ್. ನಮಸ್ಕಾರ ಸರ್. ನಮಸ್ಕಾರ ಸತೀಶ್. ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ಸರ್, ನಾವು ಒಂದು 12 ವರ್ಷದಿಂದ ಮಾಡ್ತಿದ್ದೀವಿ. 12 ವರ್ಷದಿಂದ ಮಾಡ್ತಿದ್ರಿ? ಏನು ಓದಿದ್ರಿ ತಾವು? ನಾವು ಸೆಕೆಂಡ್ ಇಯರ್ PUC ಹಾಸನದಲ್ಲಿ ಓದ್ದೆ. ಊರಿನಲ್ಲೇ SLC ಮಾಡಿದ್ವಿ. SLC ಒಂದೇ ಸಲ ಪಾಸ್ ಆಯಿತು. SLC ಮುಗಿದ್ಮೇಲೆ ಹಾಸನಕ್ಕೆ ಬಂದು ಕಾಲೇಜಲ್ಲಿ ಹಾಸನದಲ್ಲಿ ಓದಿದ್ವಿ. ಹಾಸನದಲ್ಲಿ ಓದಿದ್ರಿ. ಮುಂದಕ್ಕೆ ಯಾಕೆ ಓದಲಿಲ್ಲ PUC ನಂತರ? ಸರ್, ಮುಂದಕ್ಕೆ ಅಂತ ಅಂದರೆ ಮನೆ ಕಡೆಯಿಂದ ಸ್ವಲ್ಪ ಇದಾಯಿತು. ಮತ್ತೆ ನಾನು ಬೆಂಗಳೂರಿಗೆ ಅಂತ ಪೇಂಟಿಗೆ ಅಂತ ಹೋದೆ. ಅಲ್ಲಿ ದೇವಸ್ಥಾನದಲ್ಲೂ ಕೆಲಸ ಮಾಡಿದ್ದೀನಿ. ನೆಲಮಂಗಲ ವಿಶ್ವಶಾಂತಿ ಆಶ್ರಮದಲ್ಲಿ ಸೆಕೆಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ಯಾಕೆ ಬಿಟ್ಟು ಬಂದ್ರಿ? ಅಲ್ಲಿ ತದನಂತರ ನಮ್ಮ ತಾಯಿ ಒತ್ತಡದ ಮೇರೆಗೆ ಇನ್ನ ಕೃಷಿ ಮಾಡ್ಬೇಕು, ಇನ್ನ ಜಮೀನಿನ್ನೇನಿಲ್ಲ ಅಂತ ಹೇಳಿ ಪುನಃ ನಮ್ಮ ತಾಯಿನೇ ಕರೆಸಿಕೊಂಡು ಊರಿಗೆ ಬಂದ್ವಿ. ಎಷ್ಟು ಜನ ಮಕ್ಕಳು ನೀವು? ನಾವು ಸರ್ ಒಬ್ನೇ. 4 ಜನ ಹೆಣ್ಮಕ್ಳು, ರಾಧಾ, ರುಕ್ಮಿಣಿ, ಅನಸೂಯ, ಹೇಮಂತ ಅಂತ ನಮಗೆ ಅಕ್ಕದಿಂದ ನಾಲ್ಕು ಜನ ಇದ್ದಾರೆ, ನಾನು ಒಬ್ನೇ. ಹಂಗಾಗಿ ತಾಯಿಯವರು ನೀವು ಬರಲೇಬೇಕು ವಾಪಸ್ಸು ಅಂತ, ನಮ್ಮ ಮಗ ಮನೆ ಮುಂದಿರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಊರಿಗೆ ಬಂದ. ಕೆಲಸ ಬಿಟ್ಟು ಬರುವಾಗ ನಿಮ್ಗೇನು ಅನ್ನಿಸ್ಲಿಲ್ವಾ, ಯಾಕೆಂತ ಅಂದ್ರೆ ಒಂದ್ ಕಡೆ ಇದ್ರೆ ದುಡಿಮೆ ಮಾಡ್ತಿದ್ರಿ, ಈಗ ಮತ್ತೆ ಊರಿಗೆ ಹೋಗ್ಬೇಕು ಮತ್ತೆ ದುಡಿಮೆ ಹೆಂಗೆ ಏನು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನಮ್ಗೆ ಅಲ್ಲಿ ಅಂತ ಅಂದ್ರೆ ಅಲ್ಲಿ ಆಶ್ರಮದಲ್ಲಿ ಒಳ್ಳೆ ಪೋಸ್ಟ್ ಸಿಕ್ಕಿ ಒಳ್ಳೆ ಗೌರವದಿಂದ ಚೆನ್ನಾಗಿತ್ತು. ತಾಯಿ ನೋಡ್ಕೊಳ್ಬೇಕು, ಅವ್ರಿಗೆ ಆರೋಗ್ಯ ಸರಿಲಿಲ್ಲ, ಆದ್ರಿಂದ ಮತ್ತಿನ್ನ ನಮ್ಮ ತಂದೆನೋ ಆರೋಗ್ಯ ಅವ್ರಿಗೆ ಸರಿಲಿಲ್ಲ, ಏಜ್ ಆಗಿದ್ರಿಂದ ನಮ್ದು ಮದುವೆ ಆಗಿರ್ಲಿಲ್ಲ. ಊರಿಗೆ ಪುನಃ ವಾಪಸ್ ನಮ್ಮ ತಾಯಿ ಕರ್ಕೊಂಡ್ಬಂದ್ರು. ಮತ್ತೆ ಬರ್ಬಾಗ ಏನಾದ್ರೂ ಬೇರೆ ಮಾಡ್ಬೇಕು ಅಂತ ಹೇಳಿತ್ತು ಅಥವಾ ಕೃಷಿನೇ ಮಾಡ್ಬೇಕು ಅನ್ನುವಂತ ನಿರ್ಧಾರ ಮಾಡ್ಕೊಂಡ್ಬಂದ್ರು? ಕೃಷಿನೇ ಮಾಡ್ಬೇಕು ಅಂತ ಒಂದು ನಿರ್ಧಾರ ಇತ್ತು. ಕೃಷಿ ನಮಗೆ ಆಗ್ಲಿಂದಲ್ವೇ ನಮಗೆ ತುಂಬಾ ಇದರಿಂದಲೇ ಬಂದಿರೋದ್ರು, ಕೃಷಿಯಿಂದ ನಾವು ಇನ್ನೇನು ಮಾಡಕ್ಕಾಗಲ್ಲ, ಕೃಷಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೃಷಿ ಮಾಡ್ಬೇಕು ಅಂತ ಹೇಳಿ ಊರಿಗೆ ಬಂದ್ವಿ. ಎಷ್ಟು ಜಮೀನು ಇದೆ ನಿಮಗೆ? ಸರ್, ನಮ್ದು 2 ಎಕರೆ ಇದೆ, ನೀರಾವರಿ 1 ಎಕರೆ, ನೀರಾವರಿ ಇಲ್ಲದ 1 ಎಕರೆ ಇದೆ. ನೀರಾವರಿ ಏನು ಸೌಕರ್ಯ ಮಾಡ್ಕೊಂಡಿದ್ರೆ ನೀರಾವರಿಗೆ? ನೀರಾವರಿಗೆ ಸರ್ ನಾವು ಮಳೆ ಟೈಮ್ನಲ್ಲಿ ಜೋಳ ರಾಗಿ ಏನಾರು ಹಾಕ್ತಿವಿ, ಆಮೇಲೆ ಮತ್ತಿನ ಬೇಸಿಗೆನಲ್ಲಿ ತೆಂಗಿನೊಳ್ಳಿಕಾಯಿ ಹಾಕ್ತಿವಿ. ಫೆಬ್ರವರಿ ಕೊನೆಗೆ ವೆದರ್ ನೋಡ್ಕೊಬಿಟ್ಟು ಕೊರೆ ಪರ ಇದ್ರೆ ಆಗ ಫೆಬ್ರವರಿ ಕ್ಯಾನ್ಸಲ್ ಮಾಡಿ ಫಸ್ಟ್ ವೀಕ್ ಹಾಕ್ತಿವಿ, ಕೊರೆ ಕಡಿಮೆ ಇತ್ತು ಅಂತ ಫೆಬ್ರವರಿ ಕೊನೆ ಹೊತ್ತಿಗೆ ಹಾಕ್ತಿವಿ. ಈ 2 ಎಕರೆ ಪ್ರದೇಶದಲ್ಲಿ ಮತ್ತೆ ಬೇರೆ ಏನೇನು ಬೆಳಿತೀರಿ? ಸರ್, 2 ಎಕರೆ ಪ್ರದೇಶದಲ್ಲಿ ಒಂದೊಂದ್ಸಲ ಶುಂಠಿನೂ ಹಾಕಿದ್ದೆ, ಅದು ನಮ್ಮ ಶುಂಠಿ ನಾನೀಗ 6-7 ವರ್ಷದಿಂದ ಶುಂಠಿ ಹಾಕಿದ್ದೆ, ಶುಂಠಿ ಅದು ಚೆನ್ನಾಗಿ ಬಂದು ಕೇರಳದಾರ ತಗೊಂಡೋಗಿದ್ರು. ಆಮೇಲೆ ತದನಂತರ ಈಗ ಎಲ್ಲ ಹಾಕಕ್ ಹೋದ್ರೆ ಈಗ ರೇಟ್ ಸಿಗಲ್ಲ ಅಂತ ಹೇಳಿ ನಾವು ಬೇರೆ ತರ ಇದು ಮಾಡ್ತೀವಿ, ಮಾತ್ರ ಪ್ರತಿ ವರ್ಷ ತೆಂಗಿನಳ್ಳಿ ಮಾತ್ರ ಮಿಸ್ ಮಾಡಲ್ಲ, ಹಾಕ್ತಿವಿ. ಅದೇ 2.5 ತಿಂಗಳು ಬೆಳೆ, ಸುಲಭದ ಬೆಳೆ, ಮಾತ್ರ ಕೈ ಜನ ಆಳುಗಳಿಂದಲೇ ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೆ ನಮಗೆ ಒಳ್ಳೆ ಆದಾಯ ಸಿಗುತ್ತೆ. ತೆಂಗಿನಳ್ಳಿ ಹಾಕ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ತೆಂಗಿನಳ್ಳಿ ಅಂತ ಅಂದ್ರೆ ಸರ್ ಇದು 2.5 ತಿಂಗಳು ಆಡ್ದಂಗೆ ಬರುತ್ತೆ ಬೇಸಿಗೆ, ಅದು ಈಗ ತೆಂಗಿನ ಗಿಡಕ್ಕೆ ನೀರು ಬಿಡ್ಲೇಬೇಕು ಸಾಮಾನ್ಯವಾಗಿ. ಹೌದು, ತೆಂಗಿನ ಗಿಡಕ್ಕೆ ನೀರು ಬಿದ್ದು ಎಷ್ಟೇ ನೀರು ಬಿಟ್ಟರು ಆಗ ಕುಡಿಯುತ್ತೆ ಆಗ ಬೇಸಿಗೆ ಟೈಮ್ನಲ್ಲಿ. ಈಗ ಬೆಳೆನೂ ಬಂದಂಗೆ ಆಗುತ್ತೆ, ಬೇಗನೆ ಬರುತ್ತೆ. ಇದು 2.5 ತಿಂಗಳು ಬೆಳೆ ಅಂತ ಅಂದ್ರೆ ಮಾಮೂಲಿ ಕಡಿಮೆ ಅಂತಂದ್ರೆ ಎಲ್ಲ ಬೆಳೆಗೂ 3 ತಿಂಗಳು ಮೇಲೆ ಇರ್ತಿದ್ದೆ, ಜೋಳ 4 ತಿಂಗಳು ಇರುತ್ತೆ. ನಮಗೆ ತೆಂಗಿನಳ್ಳಿ 2.5 ತಿಂಗಳು ಬೆಳೆ, ಸರಿಯಾದ ರೀತಿಲಿ ಮಾಡ್ಕೊಂಡ್ರೆ ಇದು ನನಗೆ ಅನುಕೂಲ ಅನ್ನಿಸ್ತು. ಅದರಿಂದ ತೆಂಗಿನಳ್ಳಿ ವರ್ಷ ವರ್ಷ ಆಯ್ಕೆ ಮಾಡ್ಕೊಂಡು ಒಳ್ಳೆ ಬೀಜ ಮಾಡ್ಕೊಂಡು ತೆಂಗಿನಳ್ಳಿ ಬೆಳಿತಿದ್ದೀನಿ ಸರ್. ಎಷ್ಟು ವರ್ಷದಿಂದ ಬೆಳಿತಿದ್ರು ತೆಂಗಿನಳ್ಳಿ? ಸರ್, ನಾವು ತೆಂಗಿನಳ್ಳಿ 12 ವರ್ಷದಿಂದಲೂ ಬೆಳಿತಿದ್ವಿ. 12 ವರ್ಷದಿಂದಲೂ ಪ್ರತಿ ವರ್ಷನೂ ಮಿಸ್ ಮಾಡ್ದಂಗೆ ಬೆಳಿತೀವಿ. ಈಗ ಒಂದೇ ಹೊಲದಲ್ಲಿ ಹಾಕ್ತಾರೆ ಹೆಂಗೆ ಅದನ್ನ? ಸರ್, ಒಂದೇ ಹೊಲಕ್ಕೆ ಹಾಕೋದು, ನೀರಾವರಿ ಇದೆಯಲ್ಲ ಅದಕ್ಕೆ ನಾವು ಹಾಕೋದು. ಒಂದೇ ಹೊಲದಲ್ಲಿ ಹಾಕ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ ವರ್ಷ ನಾನು ಬಿಟ್ಬಿಟ್ಟು ಅಪ್ಚಾಣಿ ಅವು ಇವು ಅಂತ ಫುಲ್ ಡ್ಯೂ ಬಿಡ್ತೀನಿ. ಒಂದ್ಸಲ ಬೆಳೆದ್ರು ಏನೊಂದು ಇದ್ ಮಾಡಿದವ್ರು ನಾನು ತೆಂಗಿನ ಗಿಡ ಕುಕ್ಕಿ ಆಗ್ಲಿ ಅಂತ ಹೇಳಿ ಅಪ್ಚಾಣಿ ಅವು ಇವು ಶೆಬ್ಬೆ ಪಬ್ಬೆ ಅಂತ ಹುರುಳಿ ಉಚ್ಚಳಿಸ್ಕೊಂಡು ಬಿಡ್ಕೊಡ್ತೀನಿ, ರೋಟ್ರಿ ಹೊಡಿಸ್ತೀವಿ. ರೋಟ್ರಿ ಹೊಡಿಸಿ ಆದ್ಮೇಲೆ ಮತ್ತೆ ತಿಂಗಳಲ್ಲಿ ನಾನು ಮಾತ್ರ ವರ್ಷ ವರ್ಷ ಮಿಸ್ ಮಾಡಲ್ಲ, ತಿಂಗಳಲ್ಲಿ ಹಾಕಿ ಹಾಕ್ತೀನಿ. ಒಂದ್ ವರ್ಷ ಮಿಸ್ ಮಾಡ್ದಂಗೆ ಹಾಕಿ. ಈಗ ಫೆಬ್ರವರಿ ಕಡೆಯ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರಿ, ಯಾಕೆ ಆ ಸಂದರ್ಭದಲ್ಲೇ ಹಾಕ್ತೀರ? ಮತ್ತೆ ಮಳೆ ಸ್ಟಾರ್ಟ್ ಆದ್ರೆ ಮತ್ತೆ ಸೋನೆ ಮಳೆ ಅಂತ ಬರುತ್ತೆ ಜೂನ್ ಗೆ ಇವೆಲ್ಲ ಹಿಡ್ದಾಗ, ಆಗ ಕುಯ್ಯಕ್ಕೂ ಆಗಲ್ಲ ತಿಂಗಳಿನ. ಆಗ ಆಲೂಗಡ್ಡೆ ಎಲ್ಲಾನು ಬಿತ್ತನೆ ಮಾಡಿ ಮತ್ತೆ ಆಗ ಎಲ್ಲ ಒಂದ್ ಸ್ವಲ್ಪ ಹುಟ್ಟಿರುತ್ತೆ, ಆಗೆಲ್ಲ ಹಾಕಿರ್ತಾರೆ ಮಾಮೂಲಿ ಕೆಲವು ಜನ, ಮಳೆನೂ ಆಗ್ತಾ ಇರುತ್ತೆ, ಅಂದಾಗ ರೇಟ್ ಸಿಗಲ್ಲ. ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕ್ ಹಾಕಿದ್ರೆ ಆಗ ಒಳ್ಳೆ ಉತ್ತಮ ದರನೂ ಸಿಗುತ್ತೆ, ಅದರಿಂದ ತೆಂಗಿನಳ್ಳಿ ಹಾಕಿದ್ರೆ ನಮಗೆ ಒಳ್ಳೆ ಇದು ಸಿಗುತ್ತೆ, ನಮಗೆ ಒಳ್ಳೆ ಬೆಲೆ ಬೆಲೆ ಸಿಗುತ್ತೆ ನಮಗೆ. ಈಗ 1 ಎಕರೆಗೆ ಹಾಕ್ತೀನಿ ಅಂತ ಹೇಳಿದ್ರೆ 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಬಿತ್ತನೆ ಬೀಜ? 1 ಎಕರೆಗೆ 12 ಕೆಜಿಯಿಂದ 15 ಕೆಜಿ ಒಳಗಡೆ ಸಾಕು. ಅತಿ ಜಾಸ್ತಿ ಬಿತ್ತನೆ ಮಾಡಿದ್ರು ಸರಿಯಾಗಿ ಬರಲ್ಲ, ಅತಿ ಕಡಿಮೆನೇ ಆಗಬಾರ್ದು. ಒಂದೊಂದ್ ಗಿಡ ಅರ್ಥ ಹೊಡಿಬೇಕಾದ್ರೆ ಹೋಗ್ಬಿಡುತ್ತೆ. ಹೌದೌದು, ಅದೊಂದ್ ಸ್ವಲ್ಪ ಹೋದ್ರೂ ಅದು ಹೋಯ್ದಂಗೆ ಮತ್ತೇನ್ ಸಿಗಲ್ಲ. ಗಿಡ ಚೆನ್ನಾಗಿ ಒದರ್ಬೇಕು ಅಂತಂದ್ರೆ 12 ಕೆಜಿ ಹಾಕ್ಬಹುದು, ಇಲ್ಲ ಅಂತಂದ್ರೆ 13-14 ಕೆಜಿ ಮಿನಿಮಮ್ ಹಾಕ್ಬಹುದು. 14 ಕೆಜಿ ಬೇಕಾಗುತ್ತೆ. ಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ತೀರಿ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರುತ್ತೆ? ಸಾಲಿನಿಂದ ಸಾಲು 1/2 ಅಡಿ ಅಂತರ ಬೇಕೇ ಬೇಕು ಒಂದು ಗಿಡದ, ಅದು ಚೆನ್ನಾಗಿ ಗಿಡ ಒದರುತ್ತೆ, ದಟ್ಟ ಆದ್ರೆ ಒಳ್ಳೆ ಇಳುವರಿ ಬರಲ್ಲ. ಹೌದು, 1/2 ಅಡಿ ಸಾಲಿಂದ ಸಾಲು. ಅಕಸ್ಮಾತ್ ಬೀಜ ಬಿತ್ತಬೇಕಾದ್ರೆ ಒಂದ್ ಸ್ವಲ್ಪ ಹತ್ರ ಬಿತ್ತಿದ್ರು ಕುಂಟೆ ಹೊಡೆದಾಗ ಹೋಗುತ್ತೆ, 1/2 ಅಡಿ ಎಲ್ಲಾ ಮಿನಿಮಮ್ 1/2 ಅಡಿ ಇದ್ರೆ ಒಳ್ಳೆ ಬಿತ್ತನೆ, ಅದು ನಮಗೆ ಇಳುವರಿನೂ ಸಿಗುತ್ತೆ. 1/2 ಅಡಿ ಬಿತ್ತರೆ ನಮಗೆ ಒಳ್ಳೆ ಇಳುವರಿ ಸಿಗುತ್ತೆ. ಈಗ ಬೀಜದಿಂದ ಬೀಜಕ್ಕೆ ಎಷ್ಟು ದೂರಕ್ಕೆ ಹಾಕ್ತೀರಾ ಬೀಜ? ಬೀಜದಿಂದ ಬೀಜಕ್ಕೆ 1/2 ಅಡಿನೇ. ಹಿಂಗೆ ಇದಾದ್ರೆ ಕಡೆಯಿಂದ ಅರೆಗಾದ್ರೆ 1.5 ಅಡಿ ಬೇಕಾಗುತ್ತೆ. 1.5 ಅಡಿ ಬೀಜದಿಂದ ಬೀಜ 1/2 ಅಡಿ. ಅರ್ಧ ಅಡಿ ಬೀಜದಿಂದ ಬೀಜಕ್ಕೆ, ಸಾಲಿನಿಂದ ಸಾಲಿಗೆ ಒಂದೂವರೆ ಅಡಿ. ಒಂದೂವರೆ ಅಡಿ. ನೀವೀಗ ಎತ್ತುಗಳಲ್ಲೇ ಅರೆ ಹುಡ್ಕೊಂಡು? ಎತ್ತುಗಳಲ್ಲೇ ಅರೆ ಹಿಡಿಬೇಕು, ಟ್ರ್ಯಾಕ್ಟರ್ಲಿ ಬೇರೆ ಇದ್ರಲ್ಲಿ ಆಗಲ್ಲ. ಅದರಿಂದ ಎತ್ತುಗಳಲ್ಲಾದ್ರೆ ನೀಟಾಗಿರ್ತೈತೆ, ತೆಂಗು ಇರುತ್ತಲ್ಲ ಅದರಿಂದ ಎತ್ತುಗಳಲ್ಲೇ ಹಾಕಿದ್ರೆ ಉತ್ತಮ. ಈಗ ಬಿತ್ತನೆ ಮಾಡಿದ ಮೇಲೆ ಬೀಜವನ್ನ ಏನೇನ್ ಕೆಲಸ ಇರುತ್ತೆ ಅದರಲ್ಲಿ? ಬಿತ್ತನೆ ಮಾಡಿದ್ಮೇಲೆ 15 ದಿನಕ್ಕೆ ಅರ್ಥ ಹಿಡಿಬೇಕು. ಎತ್ತಿನಲ್ಲಿಯ ಚಿಕ್ಕ ಚಿಕ್ಕದಾಗಿರ್ತಿತ್ತೆ, ಅರ್ಥೆ ಹೊಡೆದಾಗ ಏನಾಗುತ್ತೆ, ಬಿಸಿಲಲ್ಲೆಲ್ಲ ಅದು ಒಣಗೋಗುತ್ತೆ. ಒಣಗೋದಾಗ ಬುಳ್ದದ ಸಾಲ್ನಲ್ಲಿ ಏನಾರ ಅಕಸ್ಮಾತ್ ಒಂದೊಂದು ಕಳೆ ಇದ್ರೆ ಮನಸ್ಸರಲ್ಲಿ ಕಿತ್ಕೊಂಡು ದಿಂಡೆಲ್ಲ ನೋಡ್ಕೊಂಡು ಬಿಡ್ಕೋಬೇಕು. ಬಿಡ್ಕೊಂಡು ಇಡ್ಕೆಯ ಮತ್ತಿನ್ನ ಸ್ವಲ್ಪ ಒಂದಿದ್ದಿನ ಜೆಟ್ಟು ಅಂತ ಹಾಕ್ತಿವಿ. ಅದಕ್ಕೆ ಪೈಪ್ ಲೈನ್ ಮಾಡ್ಬಿಟ್ಟು ಜೆಟ್ಟು ಸ್ಪ್ರಿಂಕ್ಲರ್ ಅದು ಹಾಕಿದ್ಮೇಲೆ ಹೂ ಕುಡಿ ಬರೋ ತನಕಲ್ಲೂ ಮಾತ್ರ ಅದನ್ನ ಹಾಕ್ತಿವಿ. ಹೂ ಕುಡಿ ಬಂದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಅರೆ ಅಂತ ಅಂತವ ಮತ್ತಿನ ದಿಂಡ್ ಮೇಲೆ ನೇಗ್ಲು ಹೊಡಿಬೇಕು. ನೇಗ್ಲು ಹೊಡೆದಾದ್ಮೇಲೆ ಆಮೇಲೆ ಅರೆಗೆ ನೀರ್ ಬಿಡ್ತೀವಿ. ನೀರ್ ಬಿಟ್ಟು ಆಮೇಲೆ ಔಷಧಿ ಸಿಂಪಡಿಬೇಕು. 15 ದಿನಕ್ಕೊಂದ್ಸಲ ಔಷಧಿ ಹೊಡಿಲೇಬೇಕು. ಹೊಡಿದಲ್ಲ ಅಂತಂದ್ರೆ ಬರಲ್ಲ. 15 ದಿನಕ್ಕೊಂದ್ಸಲ 15 ದಿನಕ್ಕೊಂದ್ಸಲ 15 ದಿನಕ್ಕೊಂದ್ಸಲ 3 ಟೈಮ್ ಕಂಪಲ್ಸರಿ ಹೊಡಿಲೇಬೇಕು ಔಷಧಿನ. ಈಗ ಹೂ ಬಿಡೋವರೆಗೂ ಜೆಟ್ ಹಾಕ್ತೀನಿ ಆಮೇಲೆ ಯಾಕೆ ಆಮೇಲೆ ಯಾಕೆ ಹಾಕೋದಿಲ್ಲ? ಆಮೇಲೆ ಅಂತ ಅಂದ್ರೆ ಜೆಟ್ ಹಾಕಿದ್ರೆ ಹೂ ಉದುರುತ್ತೆ. ಹೂ ಉದುರುತ್ತೆ. ಜೆಟ್ ಹೊಡೆದಾಗ ಗಿಡಕ್ಕೆ ಹೊಡೆದಾಗ ಹೂ ಉದುರಿದಾಗ ನಮಗೆ ಲಾಸ್ ಬರುತ್ತೆ. ಹೂವಿಂದ ಮಗ್ಗಾಗಿ ಚೊಟ್ಟಾಗುತ್ತಲ್ಲ, ನಮಗೆ ಲಾಸ್ ಬರುತ್ತೆ. ಹೂ ಕುಡಿ ಬಂದಾಗ ಮಾತ್ರ ಇನ್ನು ಆಮೇಲೆ ಮತ್ತಿನ ಅರೆ ಹೊಡೆದಾದ್ಮೇಲೆ ನೇಗ್ಲು ಹೊಡಿತೀವಲ್ಲ ಆಗ ನೀರ್ ಸಾಲಿಗೆ ನೀರ್ ಬಿಡ್ತೀವಿ. ಅರ್ಥ ಎಷ್ಟು ದಿವಸಕ್ಕೊಂದ್ಸರಿ ಹೊಡಿತೀರಿ? ಅರ್ಥ 15 ದಿನಕ್ಕೊಂದ್ಸಲ. ಆಚೆಗೆ ಒಂದ್ಸಲ ಆಮೇಲೆ ನೇಗ್ಲು ಹೊಡೆದ್ರೆ ಕೈ ಬಿಡೋದು. ನೇಗ್ಲು ಹೊಡೆದ್ಮೇಲೆ ಮತ್ತಿನ್ನೇನು ಇನ್ನೇನು ಅರ್ಥೆ ಪರ್ತಿ ಇನ್ನೇನು ಹೊಡಿಯಂಗಿಲ್ಲ. ಕಳೆ ಜಾಸ್ತಿ ಇದ್ರೆ 2 ಅರ್ಥೆ, ಕಳೆ ಕಡಿಮೆ ಇದ್ರೆ 15 ದಿನಕ್ಕೆ ಒಂದೇ ಒಂದು ಅರ್ಥ ಹೊಡೆದ್ಬಿಟ್ಟು ಬಿಡದೆ. ಈಗ ಕಳೆ ಇಂಥವೆಲ್ಲ ಕೈನಲ್ಲೇ ಮಾಡ್ಕೋಬೇಕು ಅಂತ ಹೇಳಿದ್ರಿ, ಹೌದು ಕೈನಲ್ಲೇ ಯಾಕೆ ಮಾಡ್ಕೋಬೇಕು? ಕೈನಲ್ಲೇ ಅಂತ ಅಂದ್ರೆ ಸರ್ ಇದು ಸೂಕ್ಷ್ಮ, ಇದು ತೆಂಗಿನುಳ್ಳಿ ಅಂದ್ರೆ ಭಾರಿ ಸೂಕ್ಷ್ಮ. ಒಂದು ಚೂರು ಕುಂಟಿಗೆ ಇಟ್ಕೆತ್ತು ಅಂತಂದ್ರೆ ಹೋಗುತ್ತೆ. ದನಗಳ ಕಾಲಿಂದ ಅದು ಮನಸ್ಸರೇನಾದ್ರು ತುಳಿದ್ರು ಅದು ಹೋಗ್ಬಿಡುತ್ತೆ. ತೆಂಗಿನುಳ್ಳಿ ಭಾರಿ ಸೂಕ್ಷ್ಮ ಇರೋದ್ರಿಂದ ಎತ್ತಿನಲ್ಲೇ ಅರಗ್ಬೇಕು ಒಂದ್ಸಲ. ಆಮೇಲೆ ಭಾರಿ ಈಗ ಔಷಧಿ ಪೌಷ್ಧಿ ಅದಕ್ಕೆ ಏನು ಸಿಂಪಡಿಸಂಗಿಲ್ಲ, ಔಷಧಿ ಹೊಡೆದ್ರೆ ಬರ್ನ್ ಎದ್ದು ಹೋಗುತ್ತೆ, ಸುಟ್ಟು ಹೋಗ್ಬಿಡುತ್ತೆ. ಬೇರೆ ತರ ಇಲ್ಲ, ಅದು ಸೊಪ್ಪಿಂದ ಇದಲ್ವಾ ಅದರಿಂದ ಅದು ಫುಲ್ ಇದಾಗುತ್ತೆ. ಔಷಧಿ ಏನು ಸಿಂಪಡಿಸಂಗಿಲ್ಲ, ಆಳಿನಿಂದಲೇ ಕೆಲಸ ಮಾಡ್ಕೋಬೇಕು. ಅದು ಕಳೆಯಲ್ಲ ತೆಗಿಯೋದಲ್ಲ, ಆಳಿಂದಲೇ ಪ್ರತಿ ಒಂದ್ಸಲ ಆಳಿಂದಲೇ ತೆಗಿಬೇಕಾಗುತ್ತೆ. ಜಾಸ್ತಿ ಜನ ಬೇಕಾಗ್ತಾರ ಹೆಂಗೆ ಸರ್? ಕಳೆ ಜಾಸ್ತಿ ಇದ್ರೆ ಜಾಸ್ತಿ ಜನ ಬೇಕಾಗುತ್ತೆ, ಕಡಿಮೆ ಆದ್ರೆ ಕಡಿಮೆ ಆಳು ಬೇಕಾಗುತ್ತೆ. ಏನ್ ನೀವೇ ಮಾಡ್ಕೊಳ್ತೀರಾ ಅಥವಾ ಆಳು ಕಳ್ಕೊತೀರ ಹೆಂಗೆ ಸರ್? ಆಳು ಅಂತ ಅಂದ್ರೆ ನಮಗೆ ಟೈಮು ನೋಡ್ತೀವಿ, ಜಾಸ್ತಿ ಏನಾರ ಕಳೆ ಇದ್ರೆ ಆಳು ಕರಿಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಕಡಿಮೆ ಆದ್ರೆ ಒಂದ 2-3 ಜನ ಎಷ್ಟು ಬೇಕು ಅಷ್ಟಕ್ಕೆ ಕರ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಈಗ ಬಿತ್ತನೆ ಮಾಡಿದ್ಮೇಲೆ ಅದಕ್ಕೆ ಗೊಬ್ಬರ ಗೋಡು ಇದೆಲ್ಲ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತೀರಿ? ಬಿತ್ತನೆ ಮಾಡಿದ ಒಂದು 15 ದಿನಕ್ಕೆ ಅದು ಯೂರಿಯಾ ಪರಿ ಏನು ಹಾಕುವ ಆಗಿಲ್ಲ. ಯೂರಿಯಾ ಹಾಕಿದ್ರೆ ಕಜ್ಜಿಕಾಯಿ ಅಂತ ಬಂದ್ಬಿಡುತ್ತೆ, ಇದು ಕಾಯಿಗೆ ಚುಕ್ ಚುಕ್ಕಿ ಬಂದ್ಬಿಡುತ್ತೆ. ಹೌದು, ಅದಕ್ಕೆ DAP ಹಾಕ್ಬೇಕಾದ್ರೆ DAP ಹಾಕ್ಬೇಕು, ಇಲ್ಲಾಂದ್ರೆ 10-26 ಹಾಕ್ಬೇಕು. ಇಲ್ಲ ಅಂತಂದ್ರೆ DAP ಒಳ್ಳೆ ಗೊಬ್ಬರ ಅದು, ಅದು ಹಾಕ್ಲೇಬೇಕು. ಇದ ಕಡಿಮೆ ಅಂತ ಅಂತೇಳಿ, ಯೂರಿಯಾ ಕಡಿಮೆ ಅಂತ ಅಂತೇಳಿ ಹರ್ಚೋದು ಮಾಡೋದು ಅಂತಂದ್ರೆ ಆಗಲ್ಲ. ಈಗ ಬಿತ್ತನೆ ಮಾಡುವಾಗಲೂ ಗೊಬ್ಬರ ಹಾಕ್ತೀರಾ? ಬಿತ್ತನೆ ಮಾಡ್ಬೇಕಲ್ಲ ಗೊಬ್ಬರ ಹಾಕ್ತೀವಿ. ಏನ್ ಕೆಳಗಡೆ ಹಾಕ್ತೀರಾ? ಕೆಳಗಡೆ ಹಾಕ್ತೀವಿ, ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಕಾಳು ದುರಿಸಿ ಆಮೇಲೆ ನೇಗ್ಲು ಹೊಡೆದು ಆಮೇಲೆ ಅಲ್ಬೆಲ್ಲ ನೋಡುದು ಆಮೇಲೆ ಆತರ ಒಂದು ಪೊಸಿಷನ್ ಆಗೋ ತನಕ. ಆಮೇಲೆ ಅದ ಇದ್ರೆ ಜೆಟ್ ಏನೋ ಹಾಕಲ್ಲ, ಅದ ಇಲ್ಲ ಅಂದ್ರೆ ಜೆಟ್ ಸ್ಪ್ರಿಂಕ್ಲರ್ ಹಾಕ್ತಿವಿ. ಅತಿ ಜಾಸ್ತಿ ನೀರ್ ಹೊಡೆದ್ರು ಕರಗಿ ಹೋಗ್ಬಿಡ್ತಿತ್ತು, ಒಂದ್ ಮೀಡಿಯಂ ಇರ್ಬೇಕು. ಅತಿ ಜಾಸ್ತಿ ನೀರ್ ನಿಂತ್ಕತ್ತು ಅಂದ್ರೆ ಕರಗಿ ಹೋಗುತ್ತೆ. ಗೊಬ್ಬರನು ಹಾಕಿರ್ತೀವಿ, ಕಾಳನು ಹಾಕಿರ್ತೀವಿ. ಓ 4-5 ದಿನ ಹೊಡಿಯಕಾಗಲ್ಲ, ಒಂದೇ ದಿನ ಹೊಡೆದ್ಬಿಟ್ಟತ್ತೆ ಬಿಡೋಣ ಅಂತಂದ್ರೆ ಕರಗಿ ಹೋಗ್ಬಿಡ್ತಿತ್ತು. ಬೇರೆ ತರ ಅಲ್ಲ ಅದು, ಒಂದು ಅದಾಗಿ ಒಂದು ಏನಂದ್ರೆ ಅತಿ ಜಾಸ್ತಿನೂ ನೀರ್ ಬೇಕಾಗಲ್ಲ, ಕಡಿಮೆನೂ ನೀರ್ ಬೇಕಾಗಲ್ಲ, ಒಂದು ಮಿನಿಮಮ್ ಊಟ ತನಕ. ಆಮೇಲೆ ಒಂದು ಲೆವೆಲ್ಗೆ ಹಾಯಿಸಿದ್ರೆ ಆಗುತ್ತೆ. ಒಟ್ಟಿನಲ್ಲಿ ನೀರ್ ನಿಂತ್ಕೋಬಾರ್ದು, ತಿಂಗಳಲ್ಲಿ ನೀರ್ ನಿಂತ್ಕೊಂಡು ಹೋಗ್ಬಿಡುತ್ತೆ. ಈ ಬಿತ್ತನೆ ಮಾಡಕ್ಕೂ ನಿಮ್ಗೆ ತೇವಾಂಶ ಬೇಕಲ್ಲ, ಹೆಂಗೆ ತೇವ ಮಾಡ್ಕೊಳ್ತೀರಾ ಅಂತ? ನೀರ್ ಹಾಯಿಸ್ತಿರೋ ಅಥವಾ ಫಸ್ಟ್ ಜೆಟ್ಟಿ ಇಡ್ತೀವಿ? ಫಸ್ಟ್ ಜೆಟ್ಟಿ ಇಟ್ಟು ಉಳಿಯದ ಅಂತ ಇರ್ತೈತಿ. ಅತಿ ತೇವ ಆದ್ರೂ ಸರಿಯಾಗಿ ನೇಗ್ಲು ಹೊಡಿಯಕಾಗಲ್ಲ, ಅಂಟು ಪಂಟು ಆದ್ರೂ ಆಗಲ್ಲ. ಅದ್ ಬೇಸಿಗೆಲೇ ಇರುತ್ತಲ್ಲ, ನಮಗೆ ಕರೆಕ್ಟ್ ಆಗಿ ಅದ ನೋಡ್ಕೊಂಬಿಟ್ಟು ಆರನ್ನು ಎತ್ತುಗಳು ಇದ್ ಮಾಡ್ಕೊಂಡು ಒಂದು ಅದ್ರೆ ಆಳು ಪಾಳೆಲ್ಲ ನೋಡ್ಕೊಂಡು ಅವತ್ತಿನ ದಿನ ಕಂಪ್ಲೀಟ್ ಆಗಿ ಮುಗಿಸ್ತೀವಿ. ಒಂದೇ ದಿನ ಮುಗಿಸ್ತೀವಿ, ಅದು ತೇವಾಂಶ ನೋಡ್ಕೋಬೇಕು. ಈಗ ಏನು ಜಾಸ್ತಿ ನೀರ್ ಹಾಕಿದ್ರೆ ಸರಿ ಅರೆ ಹೊಡೆಯಕಾಗಲ್ಲ, ಅಂಟುತ್ತೆ, ಅಂಟುತ್ತೆ, ಕಾಳು ಎತ್ತತ್ತಾಗ ಹೋಗುತ್ತೆ, ಮಣ್ಣು ಎತ್ತತ್ತಾಗ ಹೋಗುತ್ತೆ. ಒಂದು ಉಳಿಯದ ಅಂತ ಇರ್ತೈತಿ. ಅತಿ ಬರನು ಇಲ್ಲ, ಅತಿ ತೇವಾಂಶ ಒಂದು ಮೀಡಿಯಂ ಆಗಿ ಅದ್ರಲ್ಲಿ ನೋಡಿ ಕಾಳು ಹುಟ್ಟಕ್ಕೂ ಬಾರಿ ಚೆನ್ನಾಗಿರ್ತೈತೆ, ಪವರ್ ಆಗಿ ಬಿಟ್ಬಿಡ್ತವೆ. ಅತಿಥಿ ಯಾವಾದ್ರೂ ಅದು ಹುಟ್ಟಲ್ಲ. ಈಗ ಬಿತ್ತನೆ ಮಾಡುವಾಗ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ರಿ, ಬಿತ್ತನೆ ಮಾಡಿ ಎಲ್ಲ ಹುಟ್ಟಿ ಆದ್ಮೇಲೆ ಮತ್ತೆ ಎಷ್ಟು ದಿವಸ ಗೊಬ್ಬರ ಕೊಡ್ತೀರಿ? ಹುಟ್ಟಿ ಇದ್ ಮಾಡಿದ್ಮೇಲೆ 15-20 ದಿನಕ್ಕೆ ಗೊಬ್ಬರ ಕೊಡ್ಲೇಬೇಕು. 15-20 ದಿವಸಕ್ಕೆ ಎಷ್ಟು ಸರಿ ಕೊಡ್ತೀರಿ ಮೇಲ್ ಗೊಬ್ಬರನ? ಮೇಲ್ ಗೊಬ್ಬರ 2 ಸಲ ಕೊಟ್ರೆ ಸಾಕು. 2 ಸರಿ ಹಾಕ್ಬೇಕಾದ್ರೆ ಒಂದ್ಸಲ ಆಮೇಲೆ ಅರ್ಥ ಹೊಡಿಬೇಕಾದ್ರೆ ಲೈಟ್ ಆಗಿ ಕೊಡ್ಬೇಕು, ಅದೇನು ಜಾಸ್ತಿ ಒಂದೊಂದು ಚೀಲ ಕೊಟ್ಟರು ಆಗಲ್ಲ, ಅದು ಎಕರೆಗೆ ಏನಿಲ್ಲ ಅಂದ್ರೆ 25-30 ಕೆಜಿ ಸಾಕು. ಸಾಕಾಗುತ್ತೆ. ಬಿತ್ತನೆ ಮಾಡುವಾಗ ಬಿತ್ತನೆ ಮಾಡ್ಬೇಕಾದ್ರೆ ಒಂದು ಅರ್ಧ 25 ಕೆಜಿ ಆಮೇಲೆ ಒಂದು 25 ಕೆಜಿ ಅಥವಾ 30 ಕೆಜಿ ನೋಡ್ಕೊಂಡು ಇದ್ರ ಜಾಸ್ತಿ ಕೊಟ್ರೆ ಅದುವೇ ಸುಟ್ಟು ಹೋದಂಗ ಆಗ್ಬಿಡ್ತೈತಿ, ಫುಲ್ ನಮಗೆ ಎಷ್ಟು ಬೇಕು ಅಷ್ಟು ಊಟ ಮಾಡ್ಬೇಕು, ಇಲ್ಲಾಂದ್ರೆ ಅಜೀರ್ಣ ಆಗ್ಬಿಡುತ್ತೆ. ಆತರ ಆಗುತ್ತೆ. ಅದು ಸುಮ್ಮನೆ ಎತ್ತಿ ಒಂದು ಎಕರೆಗೆ ನಾನು ಹಾಕ್ತೀನಿ ಒಂದು ಚೀಲ ಅಂತ ಅನ್ನಕ್ಕೋದ್ರೆ ಸುಟ್ಟೋಗುತ್ತೆ, ಇಲ್ಲಾಂತಾರೆ ಚೆನ್ನಾಗಿ ಬಂದ್ಬಿಟ್ಟು ಒಂಥರ ಇದಾದಂಗೆ ಆಗುತ್ತೆ. ಒಂದು ಮೀಡಿಯಂ ಎಲ್ಲದಕ್ಕೂ ಒಂದು ಮೀಡಿಯಂ ಆಗಿ ಒಂದು ನಮ್ಮ ಪ್ರಕಾರ 30 ಕೆಜಿ ಕೊಟ್ರೆ ಸಾಕು. 30 ಕೆಜಿ ಕೊಟ್ರೆ ಸಾಕು. ಡಿಎಪಿನೇ ಹಾಕ್ಬೇಕು. ಹೂ ಆಗಿರ್ತಿತ್ತಲ್ಲ ಆಗ ನೇಗ್ಲೆಲ್ಲ ನೋಡಿರ್ತಿಲ್ಲ, ಆಗ ಎರ್ಚಿದ್ರು ಸಾಕು. ಎರ್ಚಿದ್ರೆ ಅದು ರಂಗಿಸ್ಕೊಳ್ಳುತ್ತೆ, ಅದೇನು ಇದಾಗಲ್ಲ ಗಿಡಕ್ಕೆ. ಏನು ಯಾವ್ದೇ ರೀತಿ ಎರ್ಚಿದ್ರೆ ಏನ್ ತೊಂದ್ರೆ ಆಗಲ್ಲ. ಇಲ್ಲ ಅಂತಾರೆ ಸಾಲ್ ಮೇಲೆ ಹರಬಿಡ್ಬೋದು, ಇಲ್ಲ ಅಂತಾರೆ ಎರ್ಚಕಾರ ಎರ್ಚಬಹುದು. ಜಾಸ್ತಿ ಎರ್ಚಬೇಕು. ಯೂರಿಯಾ ಮಾತ್ರ ಹಾಕ್ಲೇಬಾರ್ದು. ಯೂರಿಯಾ ಹಾಕಿದ್ರೆ ಕಾಯಿಗೆ ಚುಕ್ ಚುಕ್ಕಿ ಬಂದ್ಬಿಡುತ್ತೆ, ಆಗ ರೇಟ್ ಕಡಿಮೆ ಆಗುತ್ತೆ. ಈಗ 60 ರೂಪಾಯಿ ಹೋಗೋದು 10 ರೂಪಾಯಿ ಕೇಳ್ತಾರೆ. ಆತರ ಈ ಸಾಮಾನ್ಯವಾಗಿ ತೆಂಗಿನ ತೋಟ ಮಾಡ್ಕೊಂಡಿರೋರು ಬೇರೆ ಯಾವ್ದು ಬೆಳೆ ಬರೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ಹಂಗಾಗಿ ಅವ್ರು ಏನು ಹಾಕಕ್ಕೆ ಹೋಗೋದಿಲ್ಲ. ತೆಂಗ್ ಹಾಕ್ಬಿಟ್ರು ಅಂತ ಅಂದ್ರೆ ನೆರಳಾದ್ಮೇಲೆ ಇನ್ ಬರೀ ತೆಂಗಲ್ಲಿ ಎಷ್ಟು ಬರುತ್ತೋ ಅಷ್ಟು ಪಡ್ಕೊಳ್ಳೋದು, ಇಲ್ಲ ಅಂತ ಸುಮ್ಮನೆ ಇರೋದು ಈ ತರ ಮಾಡ್ತಾರೆ. ಈ ತೆಂಗ್ನಲ್ಲಿ ಬರುತ್ತೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಸುಮಾರದಿಂದ ಒಂದ್ಸಲ ಟ್ರೈ ಮಾಡಿದೆ ತೆಂಗ್ನಳ್ಳಿ ಹಾಕೋಣ ಅಂತ ಅಂತ. ಆಗ ನಮಗೆ ಎಷ್ಟಿತ್ತು? 3 ರೂಪಾಯಿ ಕೆಜಿ ಇತ್ತು, ಕುಂಟಲಿ 300 ಅಷ್ಟೇ. ಈಗ ಕುಂಟಲಿಗೆ 10,000 ಆಗಿತಿ. ಮೊನ್ನೆ ಹೋದ ಸಲ ಕೋವಿಡ್ ಟೈಮ್ನಲ್ಲಿ 1 ಕೆಜಿ 100 ರೂಪಾಯಿ ಮಾರಿದೆ. 1 ಕೆಜಿ 100 ರೂಪಾಯಿ. ಆಮೇಲೆ ಬರ್ತಾ ಬರ್ತಾ ಅಂತ ಅಂದ್ರೆ ಅದೇ ಒಂದು ಇದ್ರಲ್ಲೇ 80, ಕಡಿಮೆ ಅಂದ್ರೆ 80 ರೂಪಾಯಿ. ಹೋದ್ನ ವರ್ಷ 60 ರೂಪಾಯಿ ಕೊಟ್ಟೆ, 80 ರೂಪಾಯಿ ಕೊಟ್ಟೆ. ವರ್ಷ ವರ್ಷ ಇದು ಮಾಡ್ತೀನಿ ನಾವು. ಸ್ಟಾರ್ಟಿಂಗ್ ಇಂದ ತಿಂಗಳಿ ಹಾಕ್ತಾ ಇದ್ವಿ. ಸ್ಟಾರ್ಟಿಂಗ್ ಇಂದ ಅಂದ್ರೆ 3 ರೂಪಾಯಿ ಕೆಜಿಲೂ ಮಾರಿದೀನಿ. ಆಮೇಲೆ 5 ಆಯ್ತು, ಆಮೇಲೆ 10, 15, 20. ಹೋದ್ನ ವರ್ಷ 60 ರೂಪಾಯಿ ಮಾಡಿದೆ, ಅಚ್ಚ ವರ್ಷ 100 ರೂಪಾಯಿ ಮಾರಿದೀನಿ ಕೋವಿಡ್ ಟೈಮ್ನಲ್ಲಿ. ಒಳ್ಳೆ ಬೆಲೆ. ಒಳ್ಳೆ ಬೆಲೆ. ಈಗ ಖಾಲಿ ಹೊಲದಲ್ಲಿ ಹಾಕಿದ್ರೆ ಬರೋದಿಲ್ವಾ? ಅದು ಬರಡ್ ಭೂಮಿಲಿ ಹಾಕಿದ್ರೆ ಬರಲ್ಲ ಸರ್, ಬಿಸಿಲು ಇರ್ತಿತ್ತು. ಅದು ಜಾಸ್ತಿ ಬಿಸಿಲು ಅಂತ ಅಂದ್ರೆ ಶಿವರಾತ್ರಿ ಅಂತ ಅಂತ ಹೇಳ್ತಾರೆ. ಆಗ ಎರಡವಾಗಿ ಬಿಸಿಲು ಬಂದ್ರೆ ತೆಂಗಿನಳ್ಳಿ ಅಷ್ಟ ಬರಲ್ಲ, ತೆಂಗಿನ ಗಿಡ ಇರ್ಲೇಬೇಕು. ಅಲ್ಲಿ ಬೀಜ ಕೊಡೋರು ಹೇಳ್ತಾರೆ, ನೆರಳಿದ್ಯಾ, ತೆಂಗಿನ ತೋಟ ಇದೆಯಾ, ಅಥವಾ ಬರಡ ಅಂದ್ರೆ ಅವ್ರು ಕೊಡೋದೇ ಇಲ್ಲ. ಸಾಮಾನ್ಯವಾಗಿ ಒಳ್ಳೆಯವರು ಬೀಜ ಮಾರ್ಕೆಟರು ಅವ್ರ ಪಾಪ ನೋಡಿರ್ತಾರೆ, ಬಿಸಿಲು ಆದ್ರೆ ಹಾಕ್ಬೇಕು ಬೇಡಿ ಸುಮ್ಮನೆ ಬರಲ್ಲ ಅಂತ ಅಂತಾರೆ. ಕೆಲವು ಜನ ಹಂಗೂ ತಗೊಂಡೋಗ್ತಾರೆ, ಇವಾಗ ಬಂದಷ್ಟು ಬರಲಿ ಅಂತ ಅಂತ. ಇಳುವರಿ ನಾವು ಕಾಣಲ್ಲ, ಮತ್ ನಮಗೆ ಲಾಸ್ ಆಗುತ್ತೆ. ತೆಂಗಿನ ಗಿಡದಲ್ಲಿ ಅಂತಂದ್ರೆ ಅದು ತೆಂಗು ನೆರಳು ಹೋಗ್ತಾ ಇರ್ತೈತೆ, ಮುಂದಕ್ಕೆ ಇನ್ನೊಂದು ನೆರಳು ಅದಕ್ಕೆ ಬತ್ತಾ ಇರ್ತೈತೆ, ಹೋಗ್ತಾ ಇರುತ್ತೆ ಬತ್ತಾ ಇರುತ್ತೆ. ಅದರಿಂದ ತೆಂಗಿನಳ್ಳಿಕಾಯಿ ಬೆಳೆಯೋದಕ್ಕೆ ಅಂದ್ರೆ ತೆಂಗಿದ್ರೆ ಒಳ್ಳೆ ಬೆಳೆ ಬೆಳಿಬಹುದು. 1 ಎಕರೆಗೆ 15 ಕ್ವಿಂಟಲ್ 20 ಕ್ವಿಂಟಲ್ ತನಕ ಕಾಯಿ. ಈಗ ಫೆಬ್ರವರಿ ಕಡೆಯ ವಾರದಲ್ಲಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನೀವು ಬಿತ್ತನೆ ಮಾಡಿದ್ರೆ ನಿಮಗೆ ಇಳುವರಿ ಯಾವಾಗಲಿಂದ ಸಿಗುತ್ತೆ ಫಸಲು? ಫಸಲು ಅಂತಂದ್ರೆ 2.5 ತಿಂಗಳು. ಈಗ ಫೆಬ್ರವರಿ ಕೊನೆ ಅಂತಂದ್ರೆ ಮಾರ್ಚ್ ಏಪ್ರಿಲ್ ಸಿಗುತ್ತೆ. ಏಪ್ರಿಲ್ ಕೊನೆ ವಾರದಲ್ಲಿ, ಏಪ್ರಿಲ್ ಕೊನೆ ವಾರದಲ್ಲಿ ಸಿಗುತ್ತೆ. ಮಾರ್ಚ್ ಫಸ್ಟ್ ವೀಕ್ ಹಾಕಿದ್ರೆ ಮಾರ್ಚ್ ಫಸ್ಟ್ ವೀಕ್, ಏಪ್ರಿಲ್, ಮೇ ಫಸ್ಟ್ ವೀಕ್ ಕುಯ್ಬಹುದು. 2.5 ತಿಂಗಳಿಗೆ ಖಾಲಿನೇ, ಅದು ಕಾಯಿ ಕೂದೆ ಖಾಲಿ. 2 ತಿಂಗಳ ಕಟಾವನೆ ಫುಲ್ ಮುಗ್ದೋಗಿರ್ತಿ. ಕ್ಲೀನ ಬಂದ್ರೆ 2 ತಿಂಗಳು 4 ದಿನ ಬೇಕು ಅದು ಕರೆಕ್ಟ್ ಆಗಿ. 2.5 ತಿಂಗಳಿಗೆ ನಾವು ಹೋದ್ ಮಾರಿ ನಮ್ ದುಡ್ಡು ಬಂದೋಗಿರುತ್ತೆ. ಬೇರೆ ಟೈಮ್ ಅಲ್ಲಿ ಅಷ್ಟು ಬೆಲೆ ಇರೋದಿಲ್ಲ. ಅದಕ್ಕೆ ಬೇರೆ ಟೈಮ್ ನಲ್ಲಿ ಬೆಲೆ ಇರಲ್ಲ. ಅವಾಗ ಯಾಕೆ ಅಷ್ಟೊಂದು ಬೆಲೆ ಸಿಗುತ್ತೆ? ಅವಾಗ ಅಂತಂದ್ರೆ ಅದು ಸರ್ ಸಾಮಾನ್ಯವಾಗಿ ಅದನ್ನ ಬೆಳೆಯಕ್ಕಾಗಲ್ಲ, ತುಂಬಾ ಕಷ್ಟ ಇರುತ್ತೆ. ಅದು ತೆಂಗೆ ಆ ಟೈಮ್ ನಲ್ಲಿ ಹಾಕಿಸ್ಬೇಕು, ಎಲ್ಲ ಜನ ಶುಂಠಿ ಅದು ಇದು ಅಂತ ಅಂತ ನಿಂತ್ಕೋತಾರೆ, ಯಾರು ಅದಕ್ಕೆ ಆಸೆ ಪಡಲ್ಲ. ತೆಂಗಳಿಕಾಯಿಗೆ ಬರಡಲ್ಲಿ ಅಂತಂದ್ರೆ ಅದು ಬೆಳೆಯೋದು ಕಷ್ಟ ಇರ್ತಿದೆ. ತೆಂಗಿನಲ್ಲಿ ಅಂತಂದ್ರೆ ಶುಂಠಿ ಅವು ಇವು ಅಂತ ಅಂತ ಹಾಕ್ತಾರೆ. ನನ್ನ ಪ್ರಕಾರ ಜಾಸ್ತಿ ಜನ ತೆಂಗಿನಳ್ಳಿಕಾಯಿನ ಯಾರು ಬೆಳೆಯಲ್ಲ, ಅದರಿಂದ ಅಷ್ಟು ನಮಗೆ. ಎಷ್ಟು ದಿವಸಕ್ಕೊಂದ್ಸರಿ ಕುಯ್ತೀರಿ ಕಾಯಿ? ಕಾಯಿ ನಾವು ಸರ್ ಫಸ್ಟ್ ಸ್ಟಾರ್ಟಿಂಗು ಹಣ್ಣಾದ ಎಲ್ಲ ಒಂದೇ ಟೈಮಿಗೆ ಅದು ಬರಲ್ಲ, ಒಂದೇ ಟೈಮಿಗೆ ಅದು ಸಿಗೋದಿಲ್ಲ. ಹಣ್ಣಾಗಿರ್ತಿತ್ತೆ ಒಂದು ತೆಕ್ಕೊಂಡು, ಒಂದ್ ಗಿಡದಲ್ಲಿ 3-4 ಕಾಯಿ ಬಂದಿರ್ತಿತ್ತೆ. ಅದ್ ತಕ್ಕೊಂಡು ಆದ್ಮೇಲೆ 2ನೇ ಕುಯ್ಲಿಗೆ ಜಾಸ್ತಿ, 3ನೇ ಕುಯ್ಲಿ ಮತ್ ಜಾಸ್ತಿ, 4ನೇ ಕುಯ್ಲಿ ಮುಗ್ದೋಗುತ್ತೆ. ಮುಗ್ದೋಗುತ್ತೆ. ಒಂದೊಂದ್ ಟೈಮ್ ಒಂದೊಂದು ಗಿಡದಲ್ಲಿ 4 ಕಾಯಿ ಹಣ್ಣಾಗಿರ್ತಿತ್ತೆ, ಅದನ್ನ ನಿಧಾನಕ್ಕೆ ಕಿತ್ಕೊಳ್ತೀವಿ. ಯಾವ್ಯಾವ ಹಣ್ಣಾಗಿರುತ್ತೋ ಅದನ್ನ ನಿಧಾನಕ್ಕೆ ಕಿತ್ಕೋಬೇಕು. ಅದು ರಪರಪ ಕಿತ್ಕೊಂಡ್ರೆ ಅದು ಹೋಗ್ಬಿಡ್ತೀವಿ, ಅದು ಜೊಟ್ಟು ಪಟ್ಟಿನ ಬಿಡ್ತಾ ಇರ್ತಿತ್ತು. ಅದು ದಡದಂಡ ಇದಾಗುತ್ತಲ್ಲ, ಅದು ಒಂದು ಯಾವುದು ಕಾಯಾಗಿರುತ್ತೆ, ಅದ್ ಬರವತ್ತಿ ಮತ್ತೆ 8 ತಿನ್ ಮತ್ತೆ ಅವು ಕಾಯ ಬಿಡ್ತಿತ್ತು. ಅದ್ ನೋಡಿ ನಿಧಾನಕ್ಕೆ ಕಿತ್ಕೊಂಡು ಆಮೇಲೆ ಸ್ವಲ್ಪ ಗಿಡ ಇನ್ನೂ ಚೆನ್ನಾಗಿದೆ, ಹೂ ಎಲ್ಲ ಚೆನ್ನಾಗಿದೆ, ಇನ್ನೊಂದಾದ ನೀರು ಕೊಡ್ಬೇಕು. ಆಗ ಇನ್ನು ಕಾಯಿ ಹಸಿಯಾಗಿರ್ತಿತ್ತು. ಗಿಡಕ್ಕೆ ನೀರು ಕೊಡ್ಲಿಲ್ಲ ಅಂತ ಅಂದ್ರೆ ಅದ್ ಬೇಗ ಬಂದೋಗ್ಬಿಡ್ತಿತ್ತು, ಆಗ ಇದು ಬರಲ್ಲ, ಇಳುವರಿ ತೂಕ ಬರಲ್ಲ. ವಾರಕ್ಕೆ ಒಂದ್ಸರಿ ಕುಯ್ಬೋದ? ವಾರಕ್ಕೆ 2 ಸಲ ಕುಯ್ಬಹುದು. 2 ಸಲ 3 ದಿನಕ್ಕೆ ಒಂದ್ಸಲ ಕುಯ್ಬಹುದು. ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಎಪಿಎಂಸಿ ಮಾರಾಟ ಹಾಸನ ಎಪಿಎಂಸಿ. ಯಾವ ಟೈಮಿಗೆ ತಂದ್ರೆ ಒಳ್ಳೇದು ಮಾರ್ಕೆಟ್ಗೆ ಅಂತ? ಬೆಳಗ್ಗೆ ಬರ್ಬೇಕು, ಮಧ್ಯಾಹ್ನ ಬರ್ತೀರಾ ಸರ್? ಈಗ ಅಲ್ಲಿ ಮಾರ್ಕೆಟ್ ಅಂತಂದ್ರೆ ಬೆಳಗ್ಗೆನಾರು ಬರ್ಬೋದು, ಸಂಜೆನಾರು ಬರ್ಬೋದು, ಆತರ ವ್ಯವಸ್ಥೆ ಇದೆ. ಹೌದು, ಅಲ್ಲಿ ಆತರ ವ್ಯವಸ್ಥೆ ಮಾಡಿ ಬೆಳಗ್ಗೆನಾರು ತರಬಹುದು. ನಿಮ್ಗೆ ಒಳ್ಳೆ ಬೆಲೆ ಸಿಗಬೇಕು ಮತ್ತೆ ನಿಮ್ ಅನುಕೂಲ ಅಂತ ಅಂದ್ರೆ ನಮ್ಮ ಅನುಕೂಲ ಅಂತ ನಾವು ಸಂಜೆಗೆ ತಂದ್ಬಿಡ್ತೀವಿ. ಈಗ ಅಲ್ಲಿ ಕೂದಿರ್ತೀವಿ, ಬೆಳಗ್ಗೆಯಿಂದ ಕೂದ ಸಂಜೆನೆ ಮಾರ್ಕೆಟ್ ತಂದ್ಬಿಡ್ತೀವಿ. ಆಗ್ಲೇ ಪಟ್ಟಿ ಮಾಡ್ತಾರೆ, ನಮಗೆ ತೂಕದ ಎಷ್ಟು ಅಂತ ಅಂತ ಹೇಳಿ ಆಗ್ಲೇ ಕೊಟ್ಟು ಕಳಿಸ್ತಾರೆ. ಮಾಡಲ್ಲ, ಅರ್ಧ ಗಂಟೆಗೆ ನಮಗೆ ಎಪಿಎಂಸಿಗೆ ಹೋದಕ್ಕೆ ನಮಗೆ ಕೊಡ್ತಾರೆ, ಪಟ್ಟಿ ಹಾಕಿ ತೂಕ ಹಾಕ್ತಾರೆ. ಕುಂಟಾಲಿಗೆ 2 ಕೆಜಿ ಅಂತ ಅಂತ ಕಳೀತಾರೆ, ಕಳೀತಾರೆ. ಕಳೆದ್ಬಿಟ್ಟು ನಮಗೆ ಪಟ್ಟಿ ಹಾಕಿ ನಮಗೆ ದುಡ್ಡ ಕೊಡ್ತಾರೆ, ತಕ್ಷಣ ಅಲ್ಲೇ ಕೊಟ್ಬಿಡ್ತಾರೆ, ಅಲ್ಲೇ ಕೊಡ್ತಾರೆ ನಮಗೆ. ಏನನ್ಸುತ್ತೆ ಕೃಷಿ ತುಂಬಾ ಚೆನ್ನಾಗಿರುತ್ತೆ? ಕೃಷಿಯಿಂದ ಏನು ತೊಂದರೆ ಏನಿರಲ್ಲ, ಜೀವನ ಮಾಡಬಹುದು. ಹೌದು, ಜೀವನ ಮಾಡಬಹುದು. ನಿಮ್ಮ ಸಂಪರ್ಕ ಮಾಡೋದ್ ಹೆಂಗೆ ನಮ್ಮ ಕೇಳುಗರು? ಕೇಳುಗರು ನಮ್ಮ ಮೊಬೈಲ್ ನಂಬರು 9747484184 33 33 69 ಹೌದು. ಇನ್ನೊಂದ್ಸರಿ ಹೇಳಿ ನಿಮ್ಮ ಫೋನ್ ನಂಬರ್. 9744484 33 69. ಒಳ್ಳೇದು ಸತೀಶ್ ಅವರೇ. ತೆಂಗಿನಲ್ಲಿ ಅಂತರ್ ಬೆಳೆಯಾಗಿ ತಿಂಗಳ ಹುರುಳಿಯನ್ನ ಬೆಳ್ಕೊಂಡು ಪ್ರತಿ ವರ್ಷವೂ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಫೆಬ್ರವರಿ ಕಡೆ ವಾರದಲ್ಲಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಬಿತ್ತನೆಯನ್ನ ಮಾಡಬೇಕು. ಅದು ಏಪ್ರಿಲ್ ಕಡೆ ವಾರದಲ್ಲಿ ಅಥವಾ ಮೇ ಮೊದಲನೇ ವಾರದಲ್ಲಿ ಕೊಯ್ಲಿಗೆ ಬರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ಅದರಿಂದ ನಮ್ಮ ರೈತರು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದು. ನಿಮ್ಮ ಕೃಷಿಯಲ್ಲಿನ ಅನುಭವಗಳ ಜೊತೆಗೆ ಈ ತಿಂಗಳ ಹುರುಳಿಯಲ್ಲಿನ ಅನುಭವವನ್ನು ಕೂಡ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ತಿಂಗಳ ಹುರುಳಿ ಬೇಸಾಯದಲ್ಲಿನ ಅನುಭವ ಕುರಿತು ಹಾಸನ ತಾಲೂಕು ಮರ್ಕೂರಿ ಗ್ರಾಮದ ಕೃಷಿಕ ಎಂಕೆ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಕೇಳುಗರೆ, ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಮಲ್ಲದೇವಿ ಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್ಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಕೇಳುಗರೆ, ನಾಳೆ ಬೆಳಿಗ್ಗೆ 11:00 ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ದತೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಭೌತಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಚಂದ್ರಶೇಖರ್ ಬಿಟಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಳೆ ನರಸೀಪುರ. ಮಾತು, ಹಾಡು, ಕತೆ, ಕವಿತೆ, ನಾದ, ವಿನೋದ, ಈ ನಿಮ್ಮ ಹಾಸನ ಎಫ್ಎಂನಲ್ಲಿ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹೌದು, ಸಂತೋಷಕ್ಕೆ ಮನ ವಿಕಾಸಕ್ಕೆ ನಿತ್ಯ ಕೇಳಿ ಹಾಸನ ಎಫ್ಎಂ 102.2 MHz. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ. ಹಾಡಲು ನೀವು ಹಾಡಬೇಕು. ಹಾಸನ ಆಕಾಶವಾಣಿ ಅಂದು ಇಂದು ಎಂದೆಂದು ಸದಾ ನಿಮ್ಮೊಂದಿಗೆ. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು. ವೈವಿಧ್ಯಮಯ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ 102.2 MHz. ಕೇಳುಗರೆ, ಈಗ ಸಮಯ ಸರಿಯಾಗಿ 6:10. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಹಾಗೂ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 9:00 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಳ್ಳಾರಿ ಸಹೋದರರ ಹಾಡುಗಾರಿಕೆ, 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ದೇವಿ, ರಚನೆ HS ಪಾರ್ವತಿ, ನಿರ್ದೇಶನ HS ಸರಸ್ವತಿ, 10:30 ದೆಹಲಿ ಕೇಂದ್ರದಿಂದ ಸಂಸತ್ ಕಲಾಪದ ಪ್ರಶ್ನೋತ್ತರ ವೇಳೆಯ ವರದಿ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಶ್ರೀಧರ ರಾಯಸಮ್ ಅವರಿಂದ, 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ, ಪ್ರಾಯೋಜಕರು ಕೌಶಲ್ಯಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ, 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ